ಕುಮಾರ್. ಚಾಮರಾಜನಗರ ಜಿಲ್ಲಾಡಳಿತದ ಬಳಿ ಮೈಸೂರು ರಾಜಮನೆತನದ ಯಾವುದೇ ದಾಖಲೆಗಳಿಲ್ಲ, ಜಿಲ್ಲಾಧಿಕಾರಿ ಪ್ರತಿಕ್ರಿಯೆ. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆ, ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾಗಿ. ಬೆಂಗಳೂರಿನಲ್ಲಿ ಇಂದು ದ್ರೌಪದಿ ದೇವಿ ಕರಗ ಶಕ್ತಿ ಉತ್ಸವ, ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇಂದು ಹೆಣ್ಣಿಗೆ ಅವಳ ಬದುಕು ನಿರ್ಭಯತೆಯನ್ನು, ಆತ್ಮಾಭಿಮಾನವನ್ನು ತಂದುಕೊಡುತ್ತಿದೆ. ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು, ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ. ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವು ಮೇಲಲ್ಲ ಕೀಳಲ್ಲ. ಗಂಡು ಹೆಣ್ಣು ಬೇರೊಂದು ಹೊಸ ಬೆಳಕಿಗೆ ಎಚ್ಚರಗೊಳ್ಳುವ ಹೊಸತೊಂದು ಕಾಲಕ್ಕೆ ನಾವು ಸದಾ ಜಾಗೃತರಿರಬೇಕು. ಇದು ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾಕುಪ್ರಾಣಿಗಳ ನಿರ್ವಹಣೆ ಕುರಿತು ಡಾಕ್ಟರ್ ಜಲಜಾಕ್ಷಿ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಕೇಳಿ ಸಂದರ್ಶನ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಸಾಕುಪ್ರಾಣಿಗಳು, ಅದರಲ್ಲೂ ಮುಖ್ಯವಾಗಿ ನಾಯಿ, ಬೆಕ್ಕು, ಆಕಳು, ಎಮ್ಮೆ, ಈ ಕುರಿತು ಸ್ವಲ್ಪ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಪಶು ಆಯುಕ್ತರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಪಶುವೈದ್ಯಾಧಿಕಾರಿಯಾದ ಡಾಕ್ಟರ್ ಜಲಜಾಕ್ಷಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ಜಲಜಾಕ್ಷಿ ಅವರೇ, ತಮಗೆ ಆಕಾಶವಾಣಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ ಮೇಡಮ್ ಅವರು. ಹೇಳಿ, ಈ ಒಂದು ಸಾಕು ಪ್ರಾಣಿಗಳ ಕುರಿತು ಬಹಳಷ್ಟು ಜನಕ್ಕೆ ಮಾಹಿತಿ ಇದೆ, ಕೆಲವೊಬ್ಬರಿಗೆ ಮಾಹಿತಿ ಇಲ್ಲ. ಅಂದರೆ ಸಾಕು ಪ್ರಾಣಿ ಅಂದರೆ ಈ ಮುಖ್ಯವಾಗಿ ನಾಯಿ, ಬೆಕ್ಕು ಮತ್ತು ಈ ಉಳಿದ ಪ್ರಾಣಿಗಳು ಬರ್ತವೆ. ಈಗ ನಾವು ಬೆಕ್ಕನ್ನು ಸಾಕ್ತೇವೆ, ನಾಯಿಯನ್ನು ಸಾಕ್ತೇವೆ, ಇದರಲ್ಲಿ ನಾವು ಏನೇನು ವಿಷಯವನ್ನು ಗಮನಿಸಬೇಕಾಗ್ತದೆ, ಯಾಕೆ ಕೆಲವೊಂದು ಸಾರಿ ನಾವು ಇದ್ರ ಗಮನಿಸೋದಿಲ್ಲ, ಗಮನಿಸದಿದ್ರೆ ಏನಾಗುತ್ತೆ, ಏನೇನು ಸಮಸ್ಯೆ ಉಂಟಾಗ್ತದೆ, ಮತ್ತೆ ಇದರಿಂದ ಏನು ನಮಗೆ ಲಾಭ ಇದೆ, ಹೇಳಿ ಒಂದೊಂದಾಗಿ ಮೇಡಮ್. ಈಗ ಸಾಕುಪ್ರಾಣಿಗಳಲ್ಲಿ ನಾಯಿನ ಸಾಕಬೇಕು ಅಂತ ಡಿಸೈಡ್ ಮಾಡ್ತೀರಾ, ನೀವು ನಾಯಿನ ಸಾಕೋಕ್ ಮುಂಚೆ ಎಂಥ ತಳಿ ನಾಯಿನ ತರಬೇಕು ಅನ್ನೋದನ್ನ ಫಸ್ಟು ಗಮನದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಮನೆಯಲ್ಲಿ ಎಷ್ಟೋ ಉದ್ದೇಶಕ್ಕೆ ನಾಯಿನ ಸಾಕ್ತಾರೆ, ಅಂದ್ರೆ ಮಕ್ಕಳ ಜೊತೆ ಆಟ ಆಡ್ಕೊಂಡಿರೋದಕ್ಕೂ ಸಾಕ್ತಾರೆ, ಮನೆ ಕಾವಲು ಕಾಯೋದಕ್ಕೂ ಸಾಕ್ತಾರೆ. ಈಗ ನಾಯಿಯ ನಿರ್ವಹಣೆನ ಯಾರು ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂದ್ರೆ ದೊಡ್ಡ ದೊಡ್ಡ ತಳಿಗಳು, ಆಲ್ಸೇಷನ್ ಇರ್ಬೋದು, ಡಾಬರ್ಮನ್ ಇರ್ಬೋದು, ರಾಟ್ ವೀಲರ್ ಇರ್ಬೋದು, ಅಂಥದ್ದನ್ನೆಲ್ಲ ನಿರ್ವಹಣೆ ಮಾಡೋದಕ್ಕೆ ತುಂಬಾ ದೊಡ್ಡವರೇ ಬೇಕು. ಚಿಕ್ಕ ಮಕ್ಕಳಿದ್ರೆ ಆ ತಳಿಗಳನ್ನ ಹೊರಗಡೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ. ರೋಡಲ್ಲಿ ಹೋಗ್ತಾ ಇದ್ರೆ ಎಳೆದು ಎಳೆದು ತುಂಬಾ ಜೋರಾಗಿ ಓಡ್ತವೆ. ಹಂಗಿರೋದ್ರಿಂದ ದೊಡ್ಡವರು ನಿರ್ವಹಣೆ ಮಾಡೋದಾದ್ರೆ ದೊಡ್ಡ ದೊಡ್ಡ ತಳಿಗಳು ತರಬೇಕು. ಚಿಕ್ಕ ಚಿಕ್ಕ ಮಕ್ಕಳಾದ್ರೆ ಚಿಕ್ಕ ಚಿಕ್ಕ ತಳಿಗಳಿರುತ್ತೆ, ಅಂದ್ರೆ ಪಗ್ ಅಂತ, ಪಾಮರೇನಿಯನ್ ಅಂಥದ್ದೆಲ್ಲ, ಡ್ಯಾಶ್ ವಂಡು ಅಂಥದನ್ನೆಲ್ಲ ತರಬೇಕಾಗುತ್ತೆ. ಈಗ ಈ ತಳಿಗಳು ಎಲ್ಲಿಂದ ತರಬೇಕು ಅನ್ನೋದು ಅಷ್ಟೇ ಮುಖ್ಯ. ಕೆಲವು ಮಾರ್ಕೆಟ್ಗಳಲ್ಲಿ ನಾಯಿ ಮರಿಗಳನ್ನ ಮಾರ್ತಾರೆ, ಎಷ್ಟೋ ನಾಯಿ ಮರಿಗಳನ್ನ ಹಾಕೊಂಡಿರ್ತಾರೆ, ಅವು ಎಲ್ಲ ರೋಗಾಣುಗಳು ಅಲ್ಲೇ ಇರ್ತವೆ, ಸುಮಾರು ವರ್ಷಗಳಿಂದ ಅಲ್ಲಿ ಮಾರ್ತಾನೇ ಇರ್ತಾರೆ. ಅದು ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಅದೇ ಜಾಗದಲ್ಲಿ ಇರುತ್ತೆ. ಅಲ್ಲಿಂದ ತಗೊಂಡ್ಬಂದ್ರೆ, ನೀವು ತಗೊಂಡ್ಬಂದ್ರೆ ಅಲ್ಲಿಂದನೇ ಎಲ್ಲಾ ವೈರಾಣುಗಳು ಬಂದಿರೋದ್ರಿಂದ ನೀವು ಚುಚ್ಚುಮದ್ದು ಹಾಕ್ಸಕ್ ಮುಂಚೆನೆ ಅವು ಕಾಯಿಲೆಗೆ ತುತ್ತಾಗಿ ಮರಣ ಅಪ್ಪುವ ಸಂಭವ ಜಾಸ್ತಿ ಇರೋದ್ರಿಂದ ನೀವು ಯಾರೇ ಮರಿ ತಂದ್ರು ತಾಯಿ ಹತ್ರ ಹಾಲು ಕುಡಿತಾ ಇರೋ ಅಲ್ಲಿಂದ ತಂದ್ರೆ, ಅಂದ್ರೆ ಯಾರಾದ್ರೂ ಆ ನಾಯಿ ಬೆಕ್ಕುಗಳನ್ನೇ ತರಬೇಕು ಅಂತ ತಂದ್ರೆ ಅವು ಆರೋಗ್ಯಕರವಾಗಿರ್ತವೆ. ಆ ನಾಯಿ ಮರಿಗಳು ತಾಯಿ ಹತ್ರ ಕನಿಷ್ಠ ಪಕ್ಷ 30 ದಿವಸ ಹಾಲು ಕುಡಿದಿದ್ರೆ ತುಂಬಾನೇ ಒಳ್ಳೇದು. ದೃಷ್ಟಪುಷ್ಟವಾಗಿರ್ತವೆ, ಆರೋಗ್ಯದಾಯಕವಾಗಿರ್ತವೆ. ರೋಗ ನಿರೋಧಕ ಶಕ್ತಿ ತಾಯಿ ಹಾಲಿಂದ ಜಾಸ್ತಿ ಬಂದಿರುತ್ತೆ, ಹಂಗಾಗಿ ಅಲ್ಲಿಂದ ತರೋದೇ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಕೆಲವರು ಅದು ಸಂತಾನೋತ್ಪತ್ತಿಗೋಸ್ಕರ ತರ್ತಾರೆ, ಅಂದ್ರೆ ಮರಿ ಮಾಡಿಸಿ ಅದರಿಂದ ಆದಾಯ ಗಳಿಸಿ ಅದನ್ನ ಮಾರೋದಕ್ಕೋಸ್ಕರ ನಾಯಿನ ತರ್ತಾರೆ. ಅಂಥವ್ರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಪ್ರಮಾಣ ಪತ್ರ, ಸರ್ಟಿಫಿಕೇಟ್ ಇರೋ ಅಂತ ತಾಯಿಯಿಂದ ಪಡೆದಿರೋ ಮರಿಗಳನ್ನ ತಂದ್ರೆ ಆ ಮರಿಗೆ ಒಳ್ಳೆ ಸರ್ಟಿಫಿಕೇಟ್ ಬಂದು ನಿಮ್ಗೆ ಒಳ್ಳೆ ದರ ಸಿಗುತ್ತೆ. ಸೊ ಅದಕ್ಕೆ ತಾಯಿ ಸರ್ಟಿಫಿಕೇಟ್ ನೋಡಿ ನೀವೇನಾದ್ರೂ ಮರಿ ಮಾರೋ ಉದ್ದೇಶ ಇದ್ರೆ ಒಳ್ಳೆ ತಳಿನ ತರಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಅದಾದ್ಮೇಲೆ ಒಂದು ತಿಂಗಳಾದ್ಮೇಲೆ ತಂದ ತಕ್ಷಣ ಅದಕ್ಕೆ ಜಂತುಹುಳ ಔಷಧಿ ಕೊಡ್ಬೇಕು. ಜಂತುಹುಳ ಔಷಧಿ ಕೊಟ್ರೆ ಆ ಹುಳಗಳೆಲ್ಲ ಹೋದ್ರೆ ನಾವೇನು ಆಹಾರ ಕೊಡ್ತೀವಿ ಅದು ಮೈಗತ್ತುತ್ತೆ ಅಂತ, ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಆಮೇಲೆ ನಾಯಿ ಮರಿಗಳದು ಬೆಳವಣಿಗೆ ತುಂಬಾ ಜೋರಾಗಿರುತ್ತೆ, ಅವಕ್ಕೆ ಕ್ಯಾಲ್ಸಿಯಂ ಬೇಕಾಗುತ್ತೆ. ಬಟ್ ತಾಯಿ ಹಾಲಲ್ಲಿ ಸಿಗೋ ಕ್ಯಾಲ್ಸಿಯಂ ಇರ್ಬೋದು ಅಥವಾ ನೀವು ಕೊಡೋ ಹೊರಗಡೆಯಿಂದ ಹಾಲು ಕೊಡೋದಿರ್ಬೋದು, ಅದು ಸಾಕಾಗಲ್ಲ ಆ ಮೂಳೆಗಳು ಬೆಳವಣಿಗೆಗೆ. ಆವಾಗ ನೀವು ಹೊರಗಡೆಯಿಂದ ಕ್ಯಾಲ್ಸಿಯಂ ಟಾನಿಕ್ನ ಬೆಳಿಗ್ಗೆ ಮತ್ತೆ ಸಂಜೆ ಕೊಡಬೇಕು. ಸಣ್ಣ ಮರಿ ಇರೋವಾಗ ಗಟ್ಟಿ ಹಾಲು ಕೊಡಬಾರ್ದು. ಹಾಲು ನಂದಿನಿದು ಏನು ತಗೊಂತಿರಲ್ಲ ಅದನ್ನ 1:1 ಅಂದ್ರೆ ಒಂದು ಪ್ರಮಾಣ ಹಾಲ್ಗೆ ಒಂದು ಪ್ರಮಾಣ ನೀರನ್ನ ಸೇರಿಸಿ ಚೆನ್ನಾಗಿ ಕಾಯಿಸಿ ಆರಿಸಿ ಕೊಡಬೇಕಾಗತ್ತೆ. ಆಮೇಲೆ ಕ್ಯಾಲ್ಸಿಯಂ ಜೊತೆ ಮಲ್ಟಿ ವೈಟಮಿನ್ ಅಂತೀವಿ, ಅಂದ್ರೆ ವಿಟಮಿನ್ ಎ ಬಿ ಡಿ ಇ ಸಿ ಇರೋದು ಸಿರಪ್ ಬರುತ್ತೆ, ಆ ಸಿರಪ್ನ ಕ್ಯಾಲ್ಸಿಯಂ ಟಾನಿಕ್ ಜೊತೆ ಮಿಕ್ಸ್ ಮಾಡಿ ಊಟದ ಜೊತೆ ಕೊಡಬೇಕಾಗತ್ತೆ. ಆಮೇಲೆ ಒಂದು ತಿಂಗಳಾದ್ಮೇಲೆ ಬರೀ ಹಾಲು ಅವಕ್ಕೆ ಸಾಕಾಗಲ್ಲ, ನೀವು ಆವಾಗ ಗಂಜಿ ಏನಾದ್ರೂ ಪ್ರಾರಂಭ ಮಾಡಬೇಕಾಗತ್ತೆ. ಕೆಲವರು ಫೆರೆಕ್ಸ್ ಕೊಡ್ತಾರೆ, ಫೆರೆಕ್ಸ್ ಕೊಟ್ರೆ ಏನಾಗುತ್ತೆ ಪ್ರಾರಂಭದಲ್ಲಿ ಸ್ವಲ್ಪ ಸ್ವಲ್ಪ ಕೊಡ್ತಾ ಇರ್ತೀರಾ ಸರಿ ಹೋಗುತ್ತೆ, ಅದು ದೊಡ್ಡದಾದ್ಮೇಲೆ 1-3 ದಿವಸಕ್ಕೆ ಖಾಲಿ ಆಗುತ್ತೆ. ಆಮೇಲೆ ಫೆರೆಕ್ಸ್ ಅಲ್ಲಿ ಏನಿದೆ ಅಂತ ನಿಮಗೆ ಅದ್ರ ಬಗ್ಗೆ ಖಾತರಿ ಇರಲ್ಲ. ಆ ಫೆರೆಕ್ಸ್ ರುಚಿ ತಿಂದ ಮೇಲೆ ನೀವು ಬೇರೆ ಗಂಜಿ ಕೊಟ್ರೆ ಅವು ಒಪ್ಪದೇ ಇಲ್ಲ. ಅದಕ್ಕೆ ನಾನೇನ್ ಸಜೆಸ್ಟ್ ಮಾಡ್ತೀನಿ, ರಾಗಿ ಏನಿದೆ ನಮ್ದು ಫಿಂಗರ್ ಮಿಲೆಟ್ ರಾಗಿ ತುಂಬಾ ಉತ್ಕೃಷ್ಟವಾದದ್ದು, ಅದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಹಂಗಾಗಿ ರಾಗಿನ 4 ಭಾಗ ತಗೊಂಡು 1 ಭಾಗ ಅಕ್ಕಿ 1 ಭಾಗ ಗೋಧಿ ಸ್ವಲ್ಪ ಬೇಳೆಗಳು ಎಲ್ಲಾ ತರದ ಬೇಳೆಗಳು ಸ್ವಲ್ಪ ಹುರಿದ್ಬಿಟ್ಟು ಚೆನ್ನಾಗಿ ಅದ್ರ ಜೊತೆಗೆ ಕಡ್ಲೆ ಬೀಜ ಹಾಕಿ ಚೆನ್ನಾಗಿ ಹುರಿದು ಅದನ್ನ ಪುಡಿ ಮಾಡಿಸಿ ಫೆರೆಕ್ಸ್ ಹೆಂಗ್ ಕೊಡ್ತಿರಲ್ಲ ಆ ತರ ಗಂಜಿ ಮಾಡಿ ಕೊಟ್ರೆ ಅದು ದೊಡ್ಡದಾದ್ಮೇಲೂ ಈ ರುಚಿಗೆ ಹೊಂದ್ಕೊಂಡಿರೋದ್ರಿಂದ ದೊಡ್ಡದಾದ್ಮೇಲೂ ಆ ಗಂಜಿನ ಕೊಡ್ತಾ ಹೋಗ್ಬೋದು, ನಿಮ್ಗೆ ಅದು ತುಂಬಾ ಬರ್ಡನ್ ಆಗೋದಿಲ್ಲ. ಆಮೇಲೆ ನೀವೇ ಮಾಡಿರೋದ್ರಿಂದ ಅದ್ರ ಬಗ್ಗೆ ಖಾತ್ರಿ ಇರುತ್ತೆ, ಬೇಳೆಗಳು ಎಲ್ಲಾ ಹಾಕಿರ್ತೀರಾ, ಕಡಲೆ ಬೀಜ ಹಾಕಿರ್ತೀರಾ, ರಾಗಿ ಇರುತ್ತೆ, ಅದ್ರ ಬಗ್ಗೆ ನಮಗೆ ವಿಶ್ವಾಸ ಇರುತ್ತೆ. ಆದ್ರಿಂದ ಅಂತ ಗಂಜಿ ಕೊಡೋದಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. 2 ಟೈಮ್ ಕ್ಯಾಲ್ಸಿಯಂ ಕೊಡಲೇಬೇಕು, ಮಲ್ಟಿವೈಟಮಿನ್ ಅದ್ರ ಜೊತೆ ಕೊಡಲೇಬೇಕು, ಹಾಲು ಕೊಡಿ, ಗಂಜಿ ಕೊಡಿ, ಅದ್ರ ಜೊತೆಗೆ ತರಕಾರಿ ಬೇಳೆ ಮನೇಲಿ ಏನ್ ಬೇಯಿಸ್ತಿರಲ್ಲ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಕ್ ಮುಂಚೆ ಬೇಯಿಸಿರೋ ತರಕಾರಿ ಬೇಳೆನ ಒಂದು ಸೌಟು ತೆಗೆದು ಹಾಕಿ ಸಸ್ಯಾಹಾರಿಗಳು ಅಂತದ್ ಮಾಡಿ. ನೀವು ಮಾಂಸ ತಿನ್ನೋರಾದ್ರೆ ಅದಕ್ಕೆ ಮೊದಲು ಪ್ರಾರಂಭದಲ್ಲಿ ಒಂಚೂರು ಮೊಟ್ಟೆನ ಬೇಯಿಸಿ, ಒಂದೇ ದಿವಸ ಜಾಸ್ತಿ ಕೊಡಕ್ ಹೋಗ್ಬೇಡಿ, ಮೊದಲು ಶುರುವಿನಲ್ಲಿ 1/2 ಕೊಡಿ, ಆಮೇಲೆ 3/4 ಕೊಡಿ, ಆಮೇಲೆ 1 ಕೊಡಿ. ಹೆವಿ ಬ್ರೀಡ್ಸ್ ಇದ್ರೆ ಅಂದ್ರೆ ದೊಡ್ಡ ದೊಡ್ಡದು ಆಲ್ಸೇಷನ್ ಜರ್ಮನ್ ಶೆಪರ್ಡ್ ರಾಟ್ ವೀಲರ್ ಅಂತವೆಲ್ಲ ಇದ್ರೆ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ನಿಮ್ಗೆ ಗೊತ್ತಾಗುತ್ತೆ, 1 ಇರೋದು 2 ಮಾಡ್ಕೊಂಡ್ ಹೋಗ್ಬೋದು. ಬೋನ್ ಸೂಪ್ ಕೊಡ್ಬೋದು, ಆತರ ಎಲ್ಲ ಕೊಟ್ಕೊಂಡು ಹೋಗಿ. ಈ ಕ್ಯಾಲ್ಸಿಯಂ ಮಲ್ಟಿವೈಟಮಿನ್ ಎಲ್ಲಿವರೆಗೂ ಕೊಡ್ಬೇಕು ಅಂದ್ರೆ ಅದು 1 ವರ್ಷ ನಾಯಿಗೆ ಆಗೋವರೆಗೂ, ಅಂದ್ರೆ ಮಿನಿಮಮ್ 10 ಮಂತ್ಸ್ ಬೋನ್ ಗ್ರೋತ್ ಇರುತ್ತೆ, ಆ 10 ಮಂತ್ಸ್ ವರೆಗೂ ಕೊಡ್ಬೇಕಾಗುತ್ತೆ. 1 ವರ್ಷ ಆದ್ಮೇಲೆ ಅದು ಮ್ಯಾಕ್ಸಿಮಮ್ ಗ್ರೋತ್ ಬರೋದ್ರಿಂದ ಆಮೇಲೆ ಏನ್ ನೀವು ಕೊಡದೇ ಇದ್ರು ನಡೆಯುತ್ತೆ, ಕ್ಯಾಲ್ಸಿಯಂ ಕೊಡದೇ ಇದ್ರು 1 ವರ್ಷ ಅಂತೂ ಕಡ್ಡಾಯವಾಗಿ ನೀವು ಕೊಡ್ಲೇಬೇಕು. ಆಮೇಲೆ ನಾಯಿ ತರವಾಗ್ಲೂ ಅಷ್ಟೇ, ಮನೆಯಲ್ಲಿ ಸ್ಥಳಾವಕಾಶ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್, ಮನೇಲಿ ನೋಡ್ಕೊಂಡು ವ್ಯವಸ್ಥೆ ಏನಾಗ್ತದೆ. ಚಿಕ್ಕ ಮನೇಲಿ ಇದ್ರೆ ಸಣ್ಣ ತಳಿ ಯಾವ್ದಾದ್ರು ತಗೊಂಡ್ಬರ್ಬೋದು, ಮನೇಲಿ ಆಚೆ ಓಡಾಡಕ್ಕೆ ಎಲ್ಲ ಸ್ವಲ್ಪ ಜಾಗ ಇದ್ದು ಸೆಲ್ಲಾರ್ ಇದ್ದು ಆತರ ಎಲ್ಲ ಇದ್ರೆ ಒಂದ್ ಸ್ವಲ್ಪ ದೊಡ್ಡದು, ಅವು ಯಾವಾಗ್ಲೂ ಚೈನಾ ಕಟ್ಟೋದು ಸಮಂಜಸ ಅಲ್ಲ, ಅವಕ್ಕೂ ಸ್ವಲ್ಪ ಸ್ವಾತಂತ್ರ್ಯ ಬೇಕು. ಯಾವಾಗ್ಲೂ ಚೈನಾ ಕಟ್ಟೋದಕ್ಕೋಸ್ಕರ ನಾಯಿನ ತರಬಾರ್ದು, ಅವಕ್ಕೂ ಸ್ವಾತಂತ್ರ್ಯ ಬೇಕು, ಹಿಂಸೆ ಆಗುತ್ತೆ. ಆಮೇಲೆ 1 ತಿಂಗಳಾದ ತಕ್ಷಣ ನೀವು ಜಂತುಳದ ಔಷಧಿ ಕೊಡ್ತಿರಲ್ಲ ಅದಾದ್ಮೇಲೆ ಲಸಿಕೆಗಳು ಶುರುವಾಗುತ್ತೆ. ಆ ಲಸಿಕೆಗಳು ಹಾಕೋವರೆಗೂ ನಾನು ಮರಿನ ಆಚೆ ತಗೊಂಡೋಗೋದು ವಾಕ್ ಮಾಡಿಸೋದು ಅದು ಸಜೆಸ್ಟ್ ಮಾಡಲ್ಲ. ಯಾಕೆ ಅಂದ್ರೆ ಯಾವ್ದಾದ್ರು ಹೊರಗಡೆ ಬಂದಿರೋ ನಾಯಿಗೆ ಏನಾದ್ರು ರೋಗಾಣುಗಳು ಇದ್ದು ಅಲ್ಲೇನಾದ್ರೂ ಇದ್ರೆ ಅದು ಯೂರಿನ್ ಪಾಸ್ ಮಾಡಿರ್ಬೋದು, ಸ್ಟೂಲ್ಸ್ ಪಾಸ್ ಮಾಡಿರ್ಬೋದು, ಇನ್ನೊಂದು ಅದರಲ್ಲೆಲ್ಲ ವೈರಾಣುಗಳು ಇದ್ರೆ ಈ ಮರಿಗೆ ಬಂದ್ರೆ ಕಷ್ಟ ಆಗುತ್ತೆ. ಮೊದ್ಲೆಲ್ಲ ಲಸಿಕೆ ಹಾಕ್ಸಿ ಅದಕ್ಕೆ ರೋಗ ನಿರೋಧಕ ಶಕ್ತಿ ಬಂದ ಮೇಲೆ ನೀವು ರಸ್ತೆ ಕರ್ಕೊಂಡೋಗಿ ಎಷ್ಟಾದ್ರೂ ವಾಕ್ ಮಾಡಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು 1 ತಿಂಗಳಾದ್ಮೇಲೆ ಮೊದಲು ಪಾರ್ವೋವೈರಸ್ ಲಸಿಕೆ ಕೊಡ್ತೀವಿ. ಅಂದ್ರೆ ಪಾರ್ವೋವೈರಸ್ ಅಂದ್ರೆ ಅದು ಆ ಪಾರ್ವೋ ಏನಾದ್ರೂ ಬಂದ್ರೆ ನಿಮ್ಮ ನಾಯಿಗೆ ವಾಂತಿ ಬೇದಿ ಸ್ಟಾರ್ಟ್ ಆಗುತ್ತೆ. ಅದು ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ತುಂಬಾ ವೀಕ್ ಆಗುತ್ತೆ ನಾಯಿ, ಆಮೇಲೆ ರಕ್ತ ಭೇದಿ ಆಗುತ್ತೆ. ಅದು ಮಾರಣಾಂತಿಕ ಆಗಿರೋದ್ರಿಂದ ಮೊದಲು ಪಾರ್ವೋ ವೈರಸ್ ಲಸಿಕೆಯನ್ನ ಹಾಕಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅದೇ ನಮ್ದು ಈಗ ಸಾಕು ಪ್ರಾಣಿಗಳ ಆರೋಗ್ಯದ ಕುರಿತು ನಮ್ಗೆ ಬಹಳ ಮಹತ್ವವಾದ ಮಾಹಿತಿ ಬೇಕಾಗ್ತದೆ. ಯಾಕಂದ್ರೆ ನಾವು ಈಗ ಬೆಕ್ಕನ್ನ ಅಥವಾ ಈಗ ನಾಯಿನ, ವಿಶೇಷವಾಗಿ ನಾಯಿನ ಪ್ರೀತಿ ಮಾಡೋರು ಬಹಳ ಜನ, ಬೆಕ್ಕನ್ನಷ್ಟು ಜನ ಕೆಲವೊಬ್ರು ಮಾತ್ರ ಲೈಕ್ ಮಾಡ್ತಾರೆ. ಆದ್ರೆ ಈ ನಾಯಿಯನ್ನು ಕೂಡ ನಮ್ ಜೊತೆಗೆ ನಾವು ಇಟ್ಕೊಂಡ್ಬಿಡ್ತೇವೆ, ಪಕ್ಕದಲ್ಲಿ ಮುಲ್ಸ್ಕೋತೇವೆ, ಬೆಡ್ ಅಲ್ಲಿ ಇಟ್ಕೋತೇವೆ, ಮನೆಗೆ ನಾವು ಅಲ್ಲಿ ಬರಕ್ಕೆ ಎಸ್ ಅಂತೇವೆ. ಆದ್ರೂ ಅದು ನಮ್ಮ ಮಾತು ಕೇಳ್ತದೆ, ಅಲ್ಲಿ ಆಹಾರ ಅಲ್ಲಿ ಇಟ್ಟಿದ್ರು ಅದು ನಾಯಿ ಮುಟ್ಟೋದಿಲ್ಲ. ಆದ್ರೆ ಬೆಕ್ಕಿನ ವಿಷಯದಲ್ಲಿ ನಾವು ಈ ಮಾತು ಹೇಳಲ್ಲ. ಹಾಗಾಗಿ ಈಗ ಹಾಲಿಟ್ಟರೆ ನಮ್ಮ ಮನೆ ನಾಯಿ ಅದು ನೋಡಲ್ಲ. ನಾವು ತಗೋ ಅಂತ ಹೇಳಿದ್ರು ಅದು ಮುಖ ನೋಡ್ತದೆ, ನಾಚಿಕೆ ಮಾಡ್ಕೊಳ್ತದೆ, ನಾವು ಕೊಟ್ಟು ಹಾಲನ್ನು ಕುಡಿಯೋಕ್ಕಾಗಲಿ ಅಥವಾ ಆಹಾರ ತಿನ್ನೋಕ್ಕಾಗಲಿ. ಈ ತರ ಒಂದು ಗುಣ ಜನರಿಗೆ ಲೈಕ್ ಆಗ್ತದೆ, ಇಷ್ಟ ಆಗ್ತದೆ ಈ ನಾಯಿ ಗುಣಗಳು ಇದು. ಆದ್ರೆ ಈ ನಾಯಿನ ಆರೋಗ್ಯದಾಯಕ ಇದೆಯೋ ಇಲ್ಲೋ ಅನ್ನೋದು ನಮ್ಗೆ ಕಲ್ಪನೆ ಹೇಗ್ ಬರಬೇಕು ಡಾಕ್ಟರ್ ಜಲಾಕ್ಷಿ ಮೇಡಮ್ ಅವರ? ಹೌದು, ಅದು ಹೇಳದ್ನಲ್ಲ, ಪಾರ್ವೋ ವೈರಸ್ ಲಸಿಕೆ ಆಗಿದ ತಕ್ಷಣ ನೆಕ್ಸ್ಟ್ ಆಂಟಿ ರೇಬಿಸ್ ಲಸಿಕೆ ಅಂತ ಕೊಡ್ತೀವಿ. ಆಂಟಿ ರೇಬಿಸ್ ಲಸಿಕೆದು ರೋಗ ನಿರೋಧಕ ಶಕ್ತಿ ತಾಯಿಯಿಂದ ಮರಿಗೆ 3 ತಿಂಗಳವರೆಗೂ ಇರುತ್ತೆ. ಸೊ ನಾವು ಆಂಟಿ ರೇಬಿಸ್ ಅಂದ್ರೆ ಹುಚ್ಚು ರೋಗದ್ದು ಲಸಿಕೆನ 3 ತಿಂಗಳ ನಂತರ ಕೊಡ್ತೀವಿ. ಅದಕ್ಕೆ ಮುಂಚೆ ಡಿಸ್ಟೆಂಪರ್, ಹೆಪಟೈಟಿಸ್ ಅಂತ ಇರುತ್ತೆ, ಅವೆಲ್ಲಾ ಲಸಿಕೆಗಳನ್ನ ಹಾಕೋತೀವಿ. ಪಾರ್ವೋ ವೈರಸ್ ಆದ್ಮೇಲೆ ಡಿಸ್ಟೆಂಪರ್, ಹೆಪಟೈಟಿಸ್ ಎಲ್ಲಾ ಲಸಿಕೆಗಳನ್ನು ಹಾಕೊಂಡು 3 ತಿಂಗಳ ನಂತರ ಆಂಟಿ ರೇಬಿಸ್ ಲಸಿಕೆ. ಆಂಟಿ ರೇಬಿಸ್ ಅಂದ್ರೆ ಹುಚ್ಚು ನಾಯಿ ಕಡಿತ ರೋಗ. ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅದ ಹಾಕದಿರಾ ನಿಮ್ ನಾಯಿಗೆ ಯಾವ್ದಾದ್ರು ಹುಚ್ಚು ನಾಯಿ ಕಚ್ಚಿದ್ರೆ, ಕಚ್ಚಿಸ್ಕೊಂಡು ಇದಕ್ಕೆ ಅದು ರೇಬಿಸ್ ಬಂದ್ರೆ, ಅದು ನಿಮ್ಗೆ ಕಚ್ಚಿದ್ರೆ, ಅದು ಮನುಷ್ಯರಿಗೆ ಆ ರೋಗ ಬಂದು ಮಾರಣಾಂತಿಕ. ಅದು ಅಥವಾ ಅದ್ರ ಜೊಲ್ಲು ತಾಗಿದ್ರು ಅನಾಹುತಕ್ಕೆ ಎಡೆ ಮಾಡಬಹುದು ಅಂತ ಹೇಳ್ತಾರಲ್ಲ ಮೇಡಮ್. ಅದು ಜೊಲ್ಲು ತಾಕದ್ರೆ ಯಾಕೆ ಅಂದ್ರೆ, ಇವಾಗ ಕೈಯಲ್ಲಿ ಎಲ್ಲೋ ನಿಮ್ದೆಲ್ಲ ಊಂಡಿರುತ್ತೆ, ಗಾಯ ಇರುತ್ತೆ, ಏನು ಚರ್ಮ ಕಟ್ಟಾಗಿರುತ್ತೆ, ಅಂತ ಕಡೆಯಿಂದ ವೈರಸ್ ಎಂಟರ್ ಆದ್ರೆ ನಮ್ಮ ಬಾಡಿ ಪ್ರವೇಶ. ಆಮೇಲೆ ನೀವು 24 ಗಂಟೆ ಒಳಗಡೆ ನೀವು ಅದಕ್ಕೆ ಚಿಕಿತ್ಸೆ ಪಡಿಬೇಕು. ಪಡಿದಿರ ಇದ್ರೆ ತೊಂದರೆ ಆಗುತ್ತೆ. ಆಮೇಲೆ ಎಲ್ಲಿ ಕಚ್ಚಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನಿಮ್ಗೆ ಕಾಲಲ್ಲಿ ಕಚ್ಚಿದ್ರೆ ಬೇಗ ಹರಡಲ್ಲ, ಇಲ್ಲಿ ಮುಖದ ಹತ್ರ ಕಚ್ಚಿತ್ತು ಅಂದ್ರೆ ಬ್ರೈನ್ಗೆ ಬೇಗ ಇದಾಗುತ್ತೆ, ಬೆನ್ನು ಕೈಗೆ ಕಾಲಿಗೆ. ಅದು ಎಲ್ಲಿಯೇ ಕಚ್ಚಲಿ ನೀವು 24 ಗಂಟೆ ಒಳಗಡೆ ಲಸಿಕೆ ಹಾಕಿಸ್ಕೋಬೇಕಾಗತ್ತೆ. ಅಂದ್ರೆ ಯಾವ ನಾಯಿ ಕಚ್ಚಿದೆ ಅನ್ನೋದು, ನೀವು ಊಟ ಹಾಕ್ತಿರುವಾಗ ನಿಮ್ ಮನೇಲಿ ಸಾಕಿರೋ ನಾಯಿ ಆರೋಗ್ಯವಾಗಿರೋದು ಕಚ್ಚಿದ್ರೆ ಅದು ಪೆಟ್ ಮಾಡಕ್ಕೆ, ನೀವು ನಿಮ್ಮನ್ನ ಮುದ್ದಾಡಕ್ಕೆ ಎಲ್ಲ ಹಿಂಗ್ ಕಚ್ಚಿದಾಗೆಲ್ಲ ನೀವು ಆಂಟಿ ರೇಬಿಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ. ಈಗ ಹೊರಗಡೆ ಎಲ್ಲೋ ನೀವು ಓಡಾಡ್ತಾ ಇರ್ತೀರಾ, ಯಾವ್ದೋ ಬೀದಿ ನಾಯಿ ಬಂದು ಕಚ್ಚಿಬಿಟ್ಟಿರುತ್ತೆ, ನಿಮ್ಗೆ ಅದ್ರ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲ, ಅದಕ್ಕೆ ವ್ಯಾಕ್ಸಿನ್ ಹಾಕಿದಾರ. ನಾಯಿ ಅಥವಾ ಬೆಕ್ಕು ಕಚ್ಚಿದಾಗ ಕೆಲವೊಂದ್ಸರಿ ನಮ್ಗೆ ಒಳಗೆ ವೈರಸ್ ಬಂದ್ಬಿಡ್ಬೋದು ಅಥವಾ ಯಾವ್ದೋ ಒಂದು ಇದು ತುತ್ತಾಗ್ಬೋದು. ಆ ರೋಗ ಲಕ್ಷಣಗಳು ಹೇಗೆ ಕಂಡುಹಿಡಿದು ಮೇಡಮ್ ಅವರೇ? ಈಗ 24 ಗಂಟೆ ಒಳಗೆ ಏನು ಗೊತ್ತಾಗಿಲ್ಲ ಅಂತ ಇಟ್ಕೊಳ್ಳಿ, ಗೊತ್ತಾಗೋದಿಲ್ಲ. ಬಟ್ ಗೊತ್ತ ಏನು, 24 ಗಂಟೆಯಲ್ಲಿ ಏನೂ ರೋಗ ಲಕ್ಷಣ ಕಾಣಲ್ಲ. ನೀವು ಹೊರಗಡೆ ಬೀದಿ ನಾಯಿ ಅದೆಲ್ಲ ಕಚ್ಚಿದ್ರೆ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಲೇಬೇಕು ಚಿಕಿತ್ಸೆ. ಯಾಕೆ ಅಂದ್ರೆ ಅದ್ರ ಬಗ್ಗೆ ನಮ್ಗೆ ಯಾವ್ದೇ ಜ್ಞಾನ ಇಲ್ಲ, ಅದು ಹುಚ್ಚು ನಾಯಿನ ಬೆಟರ್ ದೆನ್ ಕ್ಯೂರ್ ಅಂತ. ಅದನ್ನ ತಜ್ಞ ವೈದ್ಯರನ್ನ ಸಂಪರ್ಕ ಮಾಡ್ಲೇಬೇಕು. ಸಂಪರ್ಕ ಮಾಡೋದಲ್ದೇ ಆ ನಾಯಿನ ಗಮನಿಸ್ತಾ ಇರ್ಬೇಕು. ಇವಾಗ ನಿಮ್ ಮನೆ ನೆಕ್ಸ್ಟ್ ರೋಡ್ ಅಲ್ಲಿ ನೀವು ಕಚ್ಚಿಸ್ಕೊಂಡಿರ್ತೀರಾ, ಅದನ್ನ ಗಮನಿಸ್ತಾ ಇರ್ಬೇಕು. ಅದು ಏನಾದ್ರೂ ಮರಣ ಹೊಂದುತ್ತಾ, ಆರೋಗ್ಯವಾಗಿದ್ಯಾ, ನೀವು ಚಿಕಿತ್ಸೆ ಪಡಿತಾ ಇದ್ರು ಅದೇನಾದ್ರೂ ಮರಣ ಸಂಭವಿಸಿದ್ರೆ ಅದನ್ನ ನಮ್ಮ ಪಶುವೈದ್ಯ ಕಾಲೇಜ್ಗೆ ಪೋಸ್ಟ್ ಮಾರ್ಟಮ್ಗೆ ಕೊಡ್ಬೇಕು. ಅದರಲ್ಲಿ ಏನಾದ್ರೂ ರೇಬಿಸ್ ಪಾಸಿಟಿವ್ ಅಂತ ಬಂತು ಅಂದ್ರೆ, ಅದು ಪಾಸಿಟಿವ್ ಅಂತ ಬಂತು ಅಂದ್ರೆ ನೀವೇನೋ ಟ್ರೀಟ್ಮೆಂಟ್ ತಗೊಂಡಿರ್ತೀರಾ. ಬೇರೆಯವ್ರು ಎಷ್ಟು ಜನಕ್ಕೆ ಕಚ್ಚಿರುತ್ತಲ್ಲ, ಅಲ್ಲಿರೋರ್ಗೆ ತಿಳುವಳಿಕೆ ಕೊಡ್ಬೇಕು. ಅದಕ್ಕೆ ರೇಬಿಸ್ ಇತ್ತು, ಯಾರಾದ್ರೂ ಕಚ್ಚಿದ್ರೆ ಅದ್ರ ಬಗ್ಗೆ ಲಸಿಕೆ ತಗೊಂಡಿದ್ದೀರಾ ಏನು ಅಂತ ಎಲ್ಲ ಮಾಹಿತಿ ಕೊಡ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಮೇಡಮ್ ಅವರೇ, ಈಗ ನಾಯಿ ಅದರಲ್ಲಿ ರೋಗ ಲಕ್ಷಣ ಅದಕ್ಕೆ ಸೇರ್ಕೊಂಡಾಗ ನಾಯಿ ಯಾವ ತರ ಮುನ್ಸೂಚನೆ ಕೊಡ್ತದೆ ನಮಗೆ ಹೇಗೆ? ಅದರಲ್ಲಿ 2 ತರ ಇರುತ್ತೆ. ಹೇಗೆ 2 ತರ ರೇಬಿಸ್ ಅಂದ್ರೆ, ಒಂದು ಆಕ್ಟಿವ್ ಆಗಿರೋದು ಇದ್ದಕ್ಕಿದ್ದಂಗೆ ಸುಮ್ಮನೆ ಮಂಕಾಗಿರುತ್ತೆ, ಆವಾಗ ನಿಮ್ಗೆ ಅದಷ್ಟು ಗೊತ್ತಾಗಲ್ಲ. ಇನ್ನೊಂದು ತುಂಬಾ ಉಗ್ರವಾಗಿ ಕಿರ್ಚೋದು, ಕೊರ್ಚೋದು, ಕಚ್ಚಕ್ ಬರೋದು, ಅಂತ ಅದ್ರಲ್ಲಿ ಸ್ವಲ್ಪ ನಿಮಗೆ ಡೌಟ್ ಬಂದು ಸಂಶಯ ಬಂದು ಗೊತ್ತಾಗುತ್ತೆ. ಇನ್ನೊಂದು ಫಾರಂ ಇದೆಯಲ್ಲ ಸುಮ್ನೆ ಹಿಂಗ್ ಮೌನವಾಗಿರೋದು, ಅದು ತುಂಬಾ ಡೇಂಜರ್, ಗೊತ್ತಾಗಲ್ಲ. ಹಂಗಿರೋದ್ರಿಂದ ಒಳಗಡೆ ರೋಗ ಲಕ್ಷಣ ಇರ್ಲಿಕ್ಕಾಗಿ ಅದು ಈ ತರ ಮಾಡ್ತಾ ಇದೆ ಅಂತ. ಅದಕ್ಕೋಸ್ಕರ ಸಹಜ ಅಂದ್ರೆ ದಿನದ ಸಹಜತೆ ಇರದೇ ಇಲ್ಲ ಅಲ್ಲಿ. ಹಂಗಲ್ಲ, ಜ್ವರ ಬಂದ್ರು ಅದು ಸಪ್ಪೇನೆ ಇರುತ್ತೆ, ಹಂಗಾಗಿ ಅದು ನಿಮ್ಗೆ ಮಿಸ್ಲೀಡ್ ಮಾಡುತ್ತೆ. ಹಂಗಿರೋದ್ರಿಂದ ಈಗ ಏನು ಸಹಜವಾಗಿ ನಮ್ ಜೊತೆಗಿರೋ ಒಂದು ಈ ಪ್ರಾಣಿ ನಮ್ಮಿಂದ ದೂರ ಉಳಿಯಕ್ ಇಷ್ಟ ಪಡೋದು, ನೋಡಿದ್ರು ಒಂಥರ ಏನೋ ಒಂಥರ ಅಡ್ಕೊಳ್ಳೋ ಒಂದು ಆ ತರ ಮಾಡಬಹುದು. ಆ ಲಕ್ಷಣ ಕೂಡ ನ್ಯೂರಲಾಜಿಕಲ್ ಸಿಂಪ್ಟಮ್ಸ್ ಅಂತೀವಿ, ಆ ತರದ್ದೆಲ್ಲ ಇರುತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಮನೇಲಿ ಸಾಕೋವಾಗ ಆದಷ್ಟು ಬೇಗ ಲಸಿಕೆಯನ್ನು ಹಾಕಿಸ್ಕೋಬೇಕಾಗತ್ತೆ. 3 ತಿಂಗಳು ತುಂಬಿದ ತಕ್ಷಣ ಆಂಟಿರೇಬಿಸ್, ಮತ್ತೆ ಈಗ ಮಕ್ಕಳಿಗೆಲ್ಲ ಟ್ರಿಪಲ್ ಆಂಟಿಜನ್ ಪೋಲಿಯೋ ಹೆಂಗ್ ಕೊಡ್ತಾರೆ ನೋಡಿ, ರೆಕಾರ್ಡ್ ಮೇಂಟೆನೆನ್ಸ್, ಈ ಮಗುಗೆ ಇಷ್ಟು ತಿಂಗಳಾದಾಗ ಇದು ಕೊಡ್ಬೇಕು ಇದು ಕೊಡ್ಬೇಕು ಅಂತ ಒಂದು ರೆಕಾರ್ಡ್ ಮೇಂಟೈನ್ ಮಾಡ್ತಾರೆ. ಹಂಗೆ ಪ್ರತಿ ನಾಯಿಗೆ ವ್ಯಾಕ್ಸಿನ್ ಯಾವ್ಯಾವ ತಿಂಗಳಲ್ಲಿ ಏನೇನು ಹಾಕಿದೀರಾ, ಏನೇನ್ ಮತ್ತೆ ಹಾಕಬೇಕಾಗುತ್ತೆ, ಅದೆಲ್ಲ ಒಂದು ರೆಕಾರ್ಡ್ ಮೇಂಟೈನ್ ಮಾಡಬೇಕು. ಈಗ ಯಾರೋ ಡಾಕ್ಟರ್ ಹತ್ರ ಹೋಗ್ತಿರ್ತೀರಾ, ಡಾಕ್ಟರ್ ಟ್ರಾನ್ಸ್ಫರ್ ಆಗ್ತಾರೆ, ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗ್ತೀರಾ, ಯಾವ್ದು ಹಾಕಿದ್ರು ಏನು ಡ್ಯೂ ಇದೆ ಅಂತ ಕೇಳಿದ್ರೆ ನಿಮ್ಮ ಹತ್ರ ರೆಕಾರ್ಡ್ ಇದ್ರೆ ಅದು ಲಸಿಕೆ ಹಾಕಿರೋ ಒಂದು ಬುಕ್ಕಲ್ಲೆಲ್ಲ ದಾಖಲೆ ಇದ್ರೆ ನೀವು ಹೇಳ್ಬೋದು. ಆಮೇಲೆ ಪ್ರತಿ ವರ್ಷ ನಾಯಿಗೆ ಒಂದ್ ವರ್ಷ ಆದ್ಮೇಲೆ ಲಸಿಕೆಗಳನ್ನ ಮತ್ತೆ ಹಾಕೊಂತಾ ಇರ್ಬೇಕು, ಲೈಫ್ ಲಾಂಗ್ ಮುಂಜಾಗ್ರತೆ ಕ್ರಮವಾಗಿ ನೀವು ಹಾಕೋತಾ ಇರ್ಬೇಕು. ಇದು ಜೊತೆಗೆ ಮೇಡಮ್, ಈಗ ಹಳ್ಳಿಯಲ್ಲಿ ನಾಯಿಗಳು ತಂಪಾಡಿ ತಾವು ಬದುಕ್ತಿರ್ತವೆ, ಅವುದೇ ಯಾವುದಕ್ಕೂ ಈ ಒಂದು ಲಸಿಕೆಗಳನ್ನ ಹಾಕಲ್ಲ, ಆದ್ರೆ ಅವು ತಂಪಾಡಿ ತಾವು ಇರ್ತವೆ, ಅವು ಹುಚ್ಚುತನ ಮಾಡಲ್ಲ, ಯಾರನ್ನು ಕಚ್ಚೋದು ಇಲ್ಲ, ತಂಪಾಡಿ ತಾವು ಬದುಕ್ತಾ ಇರ್ತಾವಲ್ಲ, ಏನು ಮತ್ತೆ ಆ ಪ್ರಾಣಿಗಳಿಗೆ ಮತ್ತೆ ಈಗ ನಾವು ಮನೆಗೆ ಸಾಕೋದಕ್ಕೆ ಏನು ವ್ಯತ್ಯಾಸ? ಅದೇನಂದ್ರೆ ಇವಾಗ ನಾವು ನಾಟಿ ಹಸು ಸಾಕ್ತಿವಿ, ಹೌದು, ಅವಾಗ ಜಾಸ್ತಿ ಕಾಯಿಲೆ ಬರಲ್ಲ. ಅದೇ ಹೈಬ್ರಿಡ್ ಹಸುಗಳು ಸಾಕ್ತಿವಿ, HF ಜರ್ಸಿ, ಅವಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ. ನಾವು ಉತ್ತಮ ತಳಿ ಅಂತ ತರ್ತೀವಲ್ಲ, ಅವಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಆ ಲೋಕಲ್ ಸ್ಥಳೀಯ ಜಾತಿ ತಳಿ ಇರುತ್ತಲ್ಲ, ಅವಕ್ಕೆ ರೋಗ ನಿರೋಧಕ ಶಕ್ತಿ ಇರುತ್ತೆ, ಎಲ್ಲಾ ಕಾಯಿಲೆಗೂ ಅದು ಸಸೆಪ್ಟಬಲ್ ಇರಲ್ಲ. ಬಟ್ ನೀವು ಉತ್ತಮ ತಳಿಯಾದರೂ ತಗೊಂಬನ್ನಿ, ಸ್ಥಳೀಯ ತಳಿಗಳಾದರೂ ಆಗಲಿ, ರೇಬಿಸ್ ನಾಯಿ ಕಚ್ಚಿದ್ರೆ ಮಾತ್ರ ಯಾವುದಕ್ಕೂ ಅದು ನಿಲ್ಲಲ್ಲ. ಅದು ತುಂಬಾನೇ ಮಾರಣಾಂತಿಕ, ಮತ್ತೆ ಮನುಷ್ಯರೂ ಅದು ಅಫೆಕ್ಟ್ ಮಾಡೋದ್ರಿಂದ ತುಂಬಾ ಜಾಗರೂಕರಾಗಿರ್ಬೇಕು. ಆಮೇಲೆ ನೀವು ಲಸಿಕೆ ಹಾಕಿದ್ರು ನಿಮ್ ನಾಯಿಗೆ ಹೊರಗಡೆ ಹುಚ್ಚು ನಾಯಿ ಕಚ್ಚಿದ್ರೆ ಮತ್ತೆ ಬೂಸ್ಟರ್ ಲಸಿಕೆ ಹಾಕಿಸ್ಬೇಕಾಗುತ್ತೆ ನಾಯಿಗೆ. ಅಂದ್ರೆ ವೈರಸ್ ಜಾಸ್ತಿ ಎಂಟರ್ ಆಗಿರೋದ್ರಿಂದ ಹಂಗೆಲ್ಲ ಇರುತ್ತೆ, ಅದು ರೋಗ ನಿರೋಧಕತೆ ಕಡಿಮೆ ಆಗ್ಬಿಟ್ಟಿರ್ತದ ಕಚ್ಚೋದ್ರಿಂದ. ಆ ಪ್ರಾಣಿ ಕಚ್ಚಿಸ್ಕೊಳ್ಳೋದ್ರಿಂದ ಒಂದ್ ಹಾಕೊಂಡ್ರೆ ಒಳ್ಳೇದು. ರೋಗ ನಿರೋಧಕ ಆಮೇಲೆ ಯಾವ್ದಾದ್ರು ನಾಯಿ ನಿಮ್ಗೆ ಕಚ್ಚಲಿ, ಕಚ್ಚಿದ ತಕ್ಷಣ ಆ ಜಾಗನ ಚೆನ್ನಾಗಿ ರನ್ನಿಂಗ್ ವಾಟರ್ ಅಲ್ಲಿ ಸೋಪ್ ಹಾಕಿ ಚೆನ್ನಾಗಿ ತೊಳೆದ್ರೆ ನಿಮ್ಗೆ ರಿಸ್ಕ್ ತುಂಬಾ ಕಡಿಮೆ. ಓಹೋ, ನಿಮ್ಗೆ ಯಾವ್ದೋ ಬೀದಿಲಿ ವಾಕ್ ಮಾಡ್ತಾ ಇರ್ತೀರ, ಓಡಾಡ್ತಾ ಇರ್ತೀರ, ಯಾವ್ದೋ ಬೀದಿ ನಾಯಿ ಕಚ್ಚಿಬಿಡುತ್ತೆ, ಇಮ್ಮಿಡಿಯೇಟ್ ಆಗಿ ನೀವು ಮನೆಗೆ ಹೋಗ್ಬೇಡಿ, ಅಲ್ಲೇ ಎದುರು ಮನೆಯಲ್ಲೇ ಒಂದ್ ಸ್ವಲ್ಪ ಸೋಪ್ ತಗೊಂಡು, ಅಂಗಡಿಲ್ಲ ಸೋಪ್ ತಗೊಂಡು, ಯಾವ್ದಾದ್ರು ನಲ್ಲಿ ನೀರು ಕಂಟಿನ್ಯೂಸ್ ಆಗಿ ರಭಸವಾಗಿ ನೀರ್ ಬಿಟ್ಕೊಂಡು ಸೋಪ್ ಹಾಕಿ ಚೆನ್ನಾಗಿ ತೊಳ್ಕೊಂಡ್ರೆ, ಸಾರಿ ತೊಳೆದ್ಬಿಡ್ಬೇಕು, ಚೆನ್ನಾಗಿ ತೊಳೆದ್ರೆ ರನ್ನಿಂಗ್ ವಾಟರ್ ಅಲ್ಲಿ ತುಂಬಾನೇ ಒಳ್ಳೇದು ಅಂತ ಹೇಳ್ತೀನಿ. ಆಮೇಲೆ ಬೆಕ್ಕುಗಳು ಬಂದ್ರೆ ಅದಕ್ಕೂ ಲಸಿಕೆಗಳೆಲ್ಲ ಇದೆ. ಆದ್ರೆ ಬೆಕ್ಕುಗಳೇನಾಗುತ್ತೆ, ಅವು ಚೈನ್ ಹಾಕಲ್ಲ, ಬಿಟ್ಟಿರ್ತೀವಲ್ಲ, ಹೊರಗಡೆ ಹೋಗಿ ಯಾರ ಹತ್ರ ಕಚ್ಚಿಸ್ಕೊಂಡ್ಬರ್ತವೆ ಏನು ಗೊತ್ತಾಗಲ್ಲ, ಅಲ್ಲಿ ತುಂಬಾ ತೊಂದರೆಗಳಿರುತ್ತೆ. ಆಮೇಲೆ ಈ ಸಾಕು ಪ್ರಾಣಿಗಳ ಶುಚಿತ್ವ ಹೇಗೆ ಕಾಪಾಡ್ಕೋಬೇಕು ಮೇಡಮ್, ಅದು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದು ಮರಿಗಳು ತಂದಾಗ ತುಂಬಾ ಮೂತ್ರ ಪದೇ ಮಾಡ್ತಾ ಇರ್ತವೆ, ವಾಸನೆ ಬರ್ತಾ ಇರುತ್ತೆ. ಅವಾಗ ಏನ್ ಮಾಡ್ಬೇಕು, ದಿನ ದಿನ ಶಾಂಪೂ ಅಥವಾ ಸೋಪ್ ಹಾಕಿ ಸ್ನಾನ ಮಾಡಿಸಂಗಿಲ್ಲ ಮರಿಗಳಿಗೆ. ಒನ್ಸ್ ಇನ್ 15 ಡೇಸ್ ನಾವ್ ಹೇಳ್ತೀವಿ, ಅಂದ್ರೆ 15 ದಿನಕ್ಕೆ ಒಂದ್ಸಲ ಸ್ನಾನ ಮಾಡಿಸಿ ಅಂತ. ಆದ್ರೆ ದಿನವೂ ಸ್ಪಾಂಜ್ ಬಾತ್ ಅಂತೀವಿ, ಅಂದ್ರೆ ಬಿಸಿನೀರಲ್ಲಿ ಒಂದ್ ಬಟ್ಟೆ ಅದ್ಬಿಟ್ಟು ಒರ್ಸೋದಷ್ಟೇ, ಅಂತದನ್ನ ಡೈಲಿ ಮಾಡ್ಕೋಬೇಕಾಗತ್ತೆ, ಪ್ರತಿದಿನ ಅಂತದ್ ಮಾಡ್ಬೇಕಾಗತ್ತೆ. 15 ದಿವಸಕ್ಕೊಮ್ಮೆ ಸೋಪ್ ಅಥವಾ ಶಾಂಪೂ ಹಾಕಿ, ಆ ಸೋಪು ಶಾಂಪೂ ಹೋಗೋವರೆಗೂ ಚೆನ್ನಾಗಿ, ಯಾಕೆಂದ್ರೆ ಕೂದಲಿರೋದ್ರಿಂದ ಅಲ್ಲಿ ಉಳಿದು ಬಿಟ್ರೆ ಮೈಯೆಲ್ಲ ನವೆ ಆಗುತ್ತೆ, ಅದಕ್ಕೆ ಕೆರ್ಕೊಳಕ್ ಶುರು ಮಾಡ್ತವೆ. ಜಾಸ್ತಿ ನೀರ್ ಹಾಕ್ಬೇಕು, ನೀವು ಸೋಪು ಶಾಂಪೂ ಜಾಸ್ತಿ ಹಾಕದಷ್ಟು ನೀರ್ ಜಾಸ್ತಿ ಹಾಕಿ ತೊಳಿಬೇಕು. 15 ದಿವಸಕ್ಕೊಂದ್ಸಲ ನೀವು ಪದೇ ಪದೇ ಸೋಪು ಶಾಂಪೂ ಹಾಕಿ ತೊಳೆದ್ರೆ ಆ ನ್ಯಾಚುರಲ್ ಶೈನ್ ಇರುತ್ತಲ್ಲ, ಹೊಳಪಿರುತ್ತಲ್ಲ ಚರ್ಮದ್ದು, ಆ ಕೂದಲಿಂದು ಅದೆಲ್ಲ ಹೋಗುತ್ತೆ. ಮತ್ತೆ ಆ ಸೋಪು ಮತ್ತೆ ಶಾಂಪೂ ಮೈ ಮೇಲೆ ಉಳಿದ್ಕೊಂಡು ಅದು ಒಂಥರ ನವೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ್ಲೂ ಕೆರ್ಕೊಳ್ಳೋದು ಅಂತದೆಲ್ಲ ಮಾಡಕ್ ಶುರು ಮಾಡುತ್ತೆ. ನಾನು 10-15 ದಿವಸಕ್ಕೊಮ್ಮೆ ಸ್ನಾನ ಮಾಡ್ಸಕ್ ರೆಕಮೆಂಡ್ ಮಾಡ್ತೀನಿ. ಆಮೇಲೆ ಮರಿಗಳಿಗೆ ಸ್ಪಾಂಜ್ ಬಾತ್, ಬಿಸಿನೀರಲ್ಲಿ ಬಟ್ಟೆ ಅದ್ಬಿಟ್ಟು ಒರೆಸ್ಬಿಟ್ಟು ಮೇಂಟೈನ್ ಮಾಡಬೇಕು. ಆಮೇಲೆ ಟಿಕ್ಸ್ ಬರ್ತವೆ ಮೈ ಮೇಲೆ ಹುಳಗಳು, ಅದು ವಾಕೆಲ್ಲ ಕರ್ಕೊಂಡೋಗ್ತಿರಲ್ಲ ನೀವು ಓಡಾಡಿಸ್ಕೊಂಬರಕ್ಕೆ, ಅಲ್ಲಿ ಬೀದಿ ನಾಯಿಗಳದು ವಾಕ್ ಹೋಗಿರೋ ನಾಯಿಗಳದು ಅಲ್ಲೆಲ್ಲ ಟಿಕ್ಸ್ ಫ್ಲೀಸು ಮೊಟ್ಟೆ ಎಲ್ಲ ಅದು ಕಾಲಿಂದ ಬಂದ್ಬಿಡುತ್ತೆ, ಇದಕ್ಕೆ ಬಂದ್ಬಿಡ್ತದೆ ಬಂದ್ಬಿಡುತ್ತೆ. ನೀವು ಅದಕ್ಕೆ 15 ದಿವಸಕ್ಕೊಂದ್ಸಲ ಸ್ನಾನ ಮಾಡಿಸೋವಾಗ ನೋಡ್ಬೇಕು ಅವು ಎಲ್ಲಿ ಸೇರ್ಕೊಂತವೆ ಅಂದ್ರೆ ಕಾಲು ಬೆರಳುಗಳ ಮಧ್ಯ ಸೇರ್ಕೊಂತವೆ, ಕಿವಿ ಒಳಗಡೆ ತುಂಬಾ ಸೇರ್ಕೊಳತ್ತೆ. ಅದು ಒಂದು ಅಥವಾ ಎರಡಿದ್ರೆ ನೀವು ಕೈಯಿಂದ ತೆಗೆದಾಕ್ಬಿಟ್ಟು ತೆಗೆದಿದ್ದನ್ನ ಸಾಯಿಸಬಾರ್ದು, ಸಾಯಿಸಿದ್ರೆ ಅಲ್ಲೇ ಮೊಟ್ಟೆಗಳು ಬಂದು ನಿಮ್ ಮನೆಯಲ್ಲೇ ಮರಿ ಹಾಕಿ ಮತ್ತೆ ನಾಯಿನೇ ಸೇರ್ಕೊಳತ್ತೆ. ನೀವು ನೀರಲ್ಲಿ ಹಾಕಿ ಅದನ್ನ ಫ್ಲಶ್ ಮಾಡ್ಬೇಕು ಅಂದ್ರೆ ಹಂಗ್ ಮಾಡ್ಬೇಕು, ಆತರ ಡ್ರೈನ್ ಮಾಡಿ ಇಟ್ಕೋಬೇಕು, ಅಲ್ಲೇ ಸಾಯಿಸಿ ಇದ್ ಮಾಡ್ಬೇಡಿ. ಆಮೇಲೆ ತುಂಬಾ ಜಾಸ್ತಿ ಇತ್ತು ಅಂದ್ರೆ ಫ್ಲೀಸ್ ಅಂತ ಇರುತ್ತೆ, ಅಂದ್ರೆ ಅವು ಫಾಸ್ಟ್ ಆಗಿ ಓಡಾಡ್ತಿರುತ್ತೆ ಮೈ ಮೇಲೆ, ಅಂತದಿದ್ರೆ ಪೌಡರ್ ಬರುತ್ತೆ, ಅದಕ್ಕೆ ಪೌಡರ್ ಹಾಕಿದ್ರೆ ಹೋಗುತ್ತೆ ಅದು. ಈ ಟಿಕ್ಸ್ ತುಂಬಾ ಕಚ್ಕೊಂಡಿರುತ್ತಲ್ಲ ಮೈಗೆ, ಕಚ್ಕೊಂಡು ರಕ್ತ ಹೀರ್ತಿರುತ್ತಲ್ಲ, ಅದು ತುಂಬಾ ಇದ್ರೆ 4-5 ಇದ್ರೆ 10 ಇದ್ರೆ ನೀವು ಕೈಯಲ್ಲಿ ತೆಗಿತೀರ, ತುಂಬಾ ಇದ್ದ ಪಕ್ಷದಲ್ಲಿ ಅದಕ್ಕೆ ಒಂದು ಕಾಲರ್ ಬರುತ್ತೆ, ಮೆಡಿಕೇಟೆಡ್ ಅಂದ್ರೆ ಔಷಧಯುಕ್ತ ಕಾಲರ್ ಬರುತ್ತೆ, ಆ ಕಾಲರ್ ಹಾಕಿದ್ರೆ ಅವು ದೂರ ಆಗ್ತವೆ. ಅದಲ್ದಿರ ಇಂಜೆಕ್ಷನ್ ಬರುತ್ತೆ, ಚುಚ್ಚುಮದ್ದು ಬರುತ್ತೆ, ಅದನ್ನ ಹಾಕಿದ್ರು 15 ದಿವಸಕ್ಕೊಮ್ಮೆ ಹಾಕೊಂತ ಇರ್ಬೋದು, ಕಡಿಮೆ ಆಗ್ತವೆ ಕಡಿಮೆ ಆಗ್ತದೆ. ಆಯ್ತು ಡಾಕ್ಟರ್ ಜಲಜಾಕ್ಷಿ ಮೇಡಮ್ ಅವರೇ, ಒಬ್ಬ ಹಿರಿಯ ಪಶುವೈದ್ಯ ಅಧಿಕಾರಿಯಾಗಿ ಸಾಕು ಪ್ರಾಣಿಗಳನ್ನ ಹೇಗೆ ಸಾಕಬೇಕು, ಅವುಗಳ ಮುಂಜಾಗ್ರತೆ ಕ್ರಮ ಯಾವ್ಯಾವುದು, ಹೀಗೆ ಅತಿ ಉಪಯುಕ್ತ ಮಾಹಿತಿಯನ್ನ ಕೇಳುಗರಿಗೋಸ್ಕರ ನೀಡಿದ್ದೀರಿ. ತಮಗೆ ಆಕಾಶವಾಣಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಮೇಡಮ್ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ದಯವಿಟ್ಟು ಅವರಿಗೆ ನಿಮ್ಮ ಮೊಬೈಲ್ ಸಂಖ್ಯೆನ ಕೊಡ್ಬೋದಲ್ಲ? ಓಕೆ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9 4 4 4 8 5 2 3 7 3 7 3. ರೈತ ಬಾಂಧವರೇ ಈ ನಂಬರ್ಗೆ ಕರೆ ಮಾಡಿ. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾಕು ಪ್ರಾಣಿಗಳ ನಿರ್ವಹಣೆ ಕುರಿತು ಡಾಕ್ಟರ್ ಜಲಜಾಕ್ಷಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಇನ್ನು ಮುಂದೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ತಂದನ್ನಾನುತನಯ್ಯ ತುರುವೇಕೆರೆ ತಾಲೂಕು ದಬ್ಬೆಘಟ್ಟ ಗ್ರಾಮದಲ್ಲಿ ತಂದನ್ನಾನುತನಯ್ಯ ದಬ್ಬೆಘಟ್ಟ ಗ್ರಾಮದಲ್ಲಿ ಬರುತ್ತಾಳೆ ತಂದನ್ನಾನು ತಾಯನು ತಾಳೆ ತಿಮ್ಮವ್ವ ಕಟವಾ